ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ಮುಂಜಾಗೃತ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಮಕ್ಕಳು ಗಾಳಿಪಟ ಹಾರಿಸುವಾಗ, ಮನೆಯ ಮೇಲೆ ಬಟ್ಟೆ ಒಣಗಿಸುವಾಗ ವಿದ್ಯುತ್ ಕಂಬ ತಂತಿಯಿಂದ ದೂರವಿರಿ. ಅಜಾಗರೂಕತೆಯಿಂದಾಗುವ ಅನಾಹುತವನ್ನು ತಪ್ಪಿಸಿ. ಒಂದು ವೇಳೆ ಯಾರಿಗಾದರೂ ವಿದ್ಯುತ್ ಸ್ಪರ್ಶವಾಗಿದ್ದಲ್ಲಿ ಅವರನ್ನು ಮುಟ್ಟಬೇಡಿ. ಒಣಗಿದ ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್ ವಸ್ತುವಿನಿಂದ ಆ ವ್ಯಕ್ತಿಯನ್ನು ದೂರ ತಳ್ಳಿರಿ. ಯಾವುದೇ ವಿದ್ಯುತ್ ಸಂಬಂಧಿತ ಸಹಾಯಕ್ಕಾಗಿ ಹೆಸ್ಕಾಂ 24 ಗಂಟೆ ಸಹಾಯವಾಣಿ 1912 ಸಂಖ್ಯೆಗೆ ಕರೆ ಮಾಡಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಪೌಷ್ಟಿಕ ತೋಟ ಕುರಿತು ಡಾಕ್ಟರ್ ಸುಧಾ ಮಂಕಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣಂತ ಇವರನ್ನು ಸಂದರ್ಶಿಸಿದ್ದಾರೆ ರಾಮೇಶ್ವರ್ ಶೇರ್ಬಡಗಿ. ಕೇಳಿ, ಪೌಷ್ಟಿಕ ತೋಟ ಈ ಕುರಿತು ಮಾತನಾಡಿದ್ದಾರೆ ಡಾಕ್ಟರ್ ಸುಧಾ ಮಂಕಣಿ. ನಮಸ್ಕಾರ ಡಾಕ್ಟರ್ ಸುಧಾ ಮಂಕಣಿ ಅವರೇ. ನಮಸ್ಕಾರ. ಪೌಷ್ಟಿಕ ತೋಟ ಅಂದ್ರೆ ಏನಂತ ತಿಳಿಸ್ಕೊಡ್ತೀರಿ? ಹೌದ್ರಿ, ಇವತ್ತು ಮನೆ ಹಿಂಭಾಗ ಇರ್ಬೋದು ಅಥವಾ ಮುಂಭಾಗದೊಳಗೆ ಖಾಲಿ ಪ್ರದೇಶದೊಳಗೆ ಕುಟುಂಬಕ್ಕೆ ದಿನನಿತ್ಯ ಅಗತ್ಯ ಇರುವಂತಹ ವಿವಿಧ ತರಕಾರಿಗಳನ್ನು ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಸೋದಕ್ಕೆ ನಾವು ಪೌಷ್ಟಿಕ ತೋಟ ಅಂತ ಹೇಳಿ ಕರಿತೀವಿ ರೀ. ಇವತ್ತೇನಾಗಿದೆ ಅಂದರೆ ವಿಭಾಜ್ಯ ಕುಟುಂಬಗಳು ಜಾಸ್ತಿ ಇರೋದ್ರಿಂದ ಮನೆಯ ಮುಂದೆ ಅಥವಾ ಹಿಂದೆ ಸ್ಥಳದ ಅಭಾವ ಹೆಚ್ಚು. ಆದ ಕಾರಣ ಇವತ್ತು ಶಹರಗಳಲ್ಲಿ ಅರಸಿ ಮೇಲೆ ಕೂಡ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಹೊಲದಲ್ಲಿ ತರಕಾರಿಗಳನ್ನ, ಹಣ್ಣಿನ ಗಿಡಗಳನ್ನ ಮತ್ತು ಪೋಷಕಾಂಶ ಯುಕ್ತ ಧಾನ್ಯಗಳನ್ನ ಇವತ್ತು ಕೂಡ ಬೆಳೀತಾ ಇದ್ದಾರೆ. ಅದಕ್ಕೆ ನಾವು ಪೌಷ್ಟಿಕ ಹೊಲ ಅಂತ ಹೇಳಿ ನಾವು ಕರೀತೇವೆ. ಏನು ಈ ಪೌಷ್ಟಿಕ ತೋಟ, ಆಹಾರ ಮತ್ತು ಆರೋಗ್ಯ ಇವು ಒಂದಕ್ಕೊಂದು ಸಂಬಂಧ ಅದಾವ ಅಂತೀರಿ? ಹೌದ್ರಿ, ಯಾಕಂದ್ರೆ ಇವತ್ತು ನಮಗೆ ಉತ್ತಮ ಆಹಾರ ಮತ್ತು ಆರೋಗ್ಯ ಬೇಕಂತಂದ್ರೆ ನಮಗೆ ಪೌಷ್ಟಿಕದಾಯಕ ಆಹಾರ ಬೇಕು. ಇವತ್ತು ಪೌಷ್ಟಿಕದಾಯಕ ಆಹಾರ ಬೇಕಂತಂದ್ರೆ ನಮಗೆ ದಿನನಿತ್ಯ ಹಣ್ಣು, ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿರಿಧಾನ್ಯಗಳು ಬೇಕಾಗಿರೋದ್ರಿಂದ ಆಹಾರ ಮತ್ತು ಆರೋಗ್ಯ ಹಾಗೂ ಪೌಷ್ಟಿಕ ತೋಟ ಒಂದಕ್ಕೊಂದು ಬಹಳಷ್ಟು ಸಂಬಂಧವಿದೆ ಅಂತ ಹೇಳ್ಬೋದು. ಇವತ್ತು ಪ್ರೋಟೀನು, ಶಕ್ತಿ, ಶರ್ಕರ ಪಿಷ್ಟ ಇವೆಲ್ಲ ಪೋಷಕಾಂಶಗಳ ಜೊತೆಗೆ ನಮಗೆ ದಿನನಿತ್ಯ ಖನಿಜ ಲವಣಗಳು ಮತ್ತು ಜೀವಸತ್ವಗಳು ಬೇಕಾಗ್ತವ್ರಿ. ಇವು ಪೌಷ್ಟಿಕ ತೋಟದಿಂದ ನಮಗೆ ದಿನನಿತ್ಯ ಸಿಗೋದ್ರಿಂದ ಇವು ಒಂದಕ್ಕೊಂದು ಬಹಳಷ್ಟು ಸಂಬಂಧ ಇದೆ ಅಂತ ಹೇಳಿ ನಾವು ಹೇಳ್ಬೋದ್ರಿ. ಇನ್ನು ಈ ಪೌಷ್ಟಿಕ ತೋಟದ ಅವಶ್ಯಕತೆ ಏನೇನದಂತೀರಿ? ಇವತ್ತು ಪೌಷ್ಟಿಕ ತೋಟ ಮಾಡೋದ್ರಿಂದ ದಿನನಿತ್ಯ ತಾಜಾ ತರಕಾರಿಗಳು, ಸೊಪ್ಪಿನ ತರಕಾರಿಗಳು ನಮಗೆ ಸಿಗ್ತಾವ್ರಿ. ಮತ್ತು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ, ಕಿಶೋರಿಯರಿಗೆ ಮತ್ತು ಮಕ್ಕಳಲ್ಲಿ ಕಂಡು ಬರುವಂತಹ ಇವತ್ತು ಅಪೌಷ್ಟಿಕತೆ, ರಕ್ತಹೀನತೆ, ವಯಸ್ಸಿಗೆ ತಕ್ಕಂತೆ ಎತ್ತರ ಇಲ್ಲದಿರುವುದು ಇವೆಲ್ಲ ಅಪೌಷ್ಟಿಕತೆಯಿಂದ ಅಂತ ನಾವು ಹೇಳ್ಬೋದು. ಈ ಪೌಷ್ಟಿಕ ತೋಟ ಮಾಡೋದ್ರಿಂದ ದಿನನಿತ್ಯ ನಮಗೆ ತಪ್ಪಲು ಪಲ್ಲೆ ಇರ್ಬೋದು, ಹಣ್ಣುಗಳು, ಇತರ ತರಕಾರಿಗಳು ನಮಗೆ ಸಿಗ್ತಾವೆ. ಯಾಕಂದ್ರೆ ಇವತ್ತು ದಿನನಿತ್ಯ ಒಬ್ಬರಿಗೆ ಸುಮಾರು 350 ಗ್ರಾಂನಷ್ಟು ನಮಗೆ ಸೊಪ್ಪಿನ ತರಕಾರಿ ಮತ್ತು ಇತರ ತರಕಾರಿಗಳು ಬೇಕಾಗ್ತಾವ್ರಿ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ವಾರದಲ್ಲಿ 1 ಸಲ ಅಥವಾ 2 ಸಲ ಮಾತ್ರ ತಪ್ಪಲು ಪಲ್ಲೆ ಅಥವಾ ಸೊಪ್ಪಿನ ತರಕಾರಿಗಳನ್ನ ಬಳಸೋದ್ರಿಂದ ಇವತ್ತು ಆರೋಗ್ಯಕ್ಕೆ ಬೇಕಾದಂತಹ ಕಬ್ಬಿಣಾಂಶ ಇರ್ಬೋದು ಅಥವಾ ಇತರ ಲವಣಗಳ ಕೊರತೆಯಿಂದಾಗಿ ಇವತ್ತು ರಕ್ತಹೀನತೆ ಇರ್ಬೋದು, ಅಪೌಷ್ಟಿಕತೆ ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದ್ರಿ. ಅಧಿಕ ಬೆಲೆ ಕೊಟ್ಟು ಈ ತರಕಾರಿ ತಂದರೂ ಕೂಡ ತೃಪ್ತಿಕರದಾಯಕ ಇರುವುದಿಲ್ಲ. ಯಾಕಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ದೊರೆಯುವಂತಹ ತರಕಾರಿ ಏನಾಗಿದೆ ಅಂದ್ರೆ ರಾಸಾಯನಿಕದಿಂದ ಜಾಸ್ತಿ ಕೂಡಿದ್ರಿಂದ ಇವತ್ತು ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಇವತ್ತು ಈ ಒಂದು ಪೌಷ್ಟಿಕ ತೋಟ ನಾವು ಮಾಡೋದ್ರಿಂದ ಮನೆಯ ಒಳಗಿನ ಸದಸ್ಯರೆಲ್ಲರೂ ಕೂಡ ಭಾಗವಹಿಸೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತದೆ, ದೈಹಿಕವಾಗಿ ವ್ಯಾಯಾಮ ಕೂಡ ಸಿಗ್ತದೆ. ಎಲ್ಲರೂ ಕೂಡ ಕೂಡಿ ಮಾಡೋದ್ರಿಂದ ಸಹಭಾಗಿತ್ವದೊಳಗೆ ಒಂಥರ ಕುಟುಂಬದ ಪೌಷ್ಟಿಕ ತೋಟ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಬೆಳೆದ ತರಕಾರಿಗಳನ್ನ ನೋಡಿದಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಉಂಟಾಗ್ತದೆ. ಮತ್ತೆ ಈ ಒಂದು ಪೌಷ್ಟಿಕ ತೋಟವನ್ನ ನಾವೇ ಮಾಡೋದ್ರಿಂದ ಯಾವುದೇ ರಾಸಾಯನಿಕವಿಲ್ಲದ ಹಾಗೆ ನಾವು ಬೆಳೆದು ಅದನ್ನ ಉಪಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ಇವತ್ತು ಮನೆ ಒಳಗಿಂದ ಎಲ್ಲ ತ್ಯಾಜ್ಯ ವಸ್ತುಗಳು, ಇವತ್ತು ತರಕಾರಿಗಳ ಒಂದು ಡೇಟ್ ಇರಬಹುದು ಅಥವಾ ಹಣ್ಣಿನ ಸಿಪ್ಪೆಗಳನ್ನ ಉಪಯೋಗ ಮಾಡಿಕೊಂಡು ಅಥವಾ ಇತರೆ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡಿ ಮನೆಯಲ್ಲೇನೆ ಗೊಬ್ಬರ ತಯಾರು ಮಾಡಿ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಮತ್ತು ಪರಿಸರವನ್ನು ಕೂಡ ಈ ರೀತಿ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪೌಷ್ಟಿಕ ತೋಟ ಮಾಡೋದ್ರಿಂದ ಬಹಳಷ್ಟು ಲಾಭಗಳು ಇದಾವು ಅಂತ ಹೇಳಿ ನಾವು ಹೇಳ್ಬೋದ್ರಿ. ಮತ್ತೆ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಹೊಲದೊಳಗೂ ಕೂಡ ಧಾನ್ಯಗಳನ್ನ ಬೆಳೆಯುವಾಗ ಸೌತೆ ಬೀಜ ಇರ್ಬೋದು ಅಥವಾ ಹೀರೆಕಾಯಿ ಇರ್ಬೋದು ಹಿಂಗ ತಮ್ಮ ಮನೆಗೆ ಬೇಕಾದಂತ ಕಾಯಿಪಲ್ಯಗಳನ್ನ ಹಾಕ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಯಾರು ಕೂಡ ಅದನ್ನ ಹಾಕ್ತಾ ಇಲ್ಲ, ಪ್ರತಿಯೊಬ್ರು ಕೂಡ ಮಾರುಕಟ್ಟೆಯಿಂದ ತಗೊಂಡ್ ಬಂದು ಅದನ್ನ ಬಳಸ್ತಾ ಇದ್ದಾರೆ. ಪೌಷ್ಟಿಕ ತೋಟವನ್ನ ತಮ್ಮ ಮನೆ ಮುಂದೆ ಅಥವಾ ಹಿಂದೆ ಅಥವಾ ಹೊಲದೊಳಗೆ ನಾವು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ತಾಜಾ ತರಕಾರಿಗಳು ಸಿಗ್ತಾವು ಮತ್ತೆ ಅದಕ್ಕೆ ಬೇಕಾದಂತಹ ಖರ್ಚು ನಾವೇನ್ ಮಾಡ್ತಾ ಇದ್ವಿ ಆ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡಬಹುದು. ದಿನನಿತ್ಯ ನಮ್ಗೆ ಬೇಕಾದಂತಹ ಹಸಿರು ಸೊಪ್ಪಿನ ತರಕಾರಿಗಳು ಕೂಡ ನಮ್ಗೆ ದಿನನಿತ್ಯ ನಾವು ಬಳಸಲಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳಿ ಹೇಳ್ಬೋದ್ರಿ. ಸೊ ಇದರಿಂದ ಬಹಳಷ್ಟು ಅವಶ್ಯಕತೆ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದ್ರಿ. ಇನ್ನು ಈ ಪೌಷ್ಟಿಕ ತೋಟವನ್ನ ಎಲ್ಲಿ ಮತ್ತು ಹೇಗೆ ಮಾಡಬಹುದು ಮತ್ತು ಅದರ ಗಾತ್ರ ಎಷ್ಟಿರ್ಬೇಕಂತೀರಿ? ಇವತ್ತು ಮನೆ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಸಾಕಷ್ಟು ಬಿಸಿಲು ಮತ್ತು ಬೆಳಕು ಸಿಗುವಂತಹ ಸ್ಥಳಗಳಲ್ಲಿ ನಾವು ಪೌಷ್ಟಿಕ ತೋಟವನ್ನು ನಾವು ಮಾಡಬೇಕಾಗ್ತದ್ರಿ. ಇಲ್ಲದಿದ್ರೆ ಇವತ್ತು ನಾ ಹೇಳಿದ ಹಾಗೆ ಮನೆಯ ಮಾಳಿಗೆ ಮೇಲೆ ಅಥವಾ ತಾರಸಿ ಮೇಲೆ ಕೂಡ ತರಕಾರಿ ಮತ್ತು ಹಣ್ಣನ್ನು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಒಂದು ತಾರಸಿ ತೋಟ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಮನೆಯ ಮುಂದೆ ಕೆಲವೊಂದು ಕುಂಡಾಲಿ ಒಳಗೆ ಮತ್ತೆ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಮತ್ತೆ ಖಾಲಿ ಇರುವಂತಹ ಸಿಮೆಂಟಿನ ಚೀಲಗಳೊಳಗೆ ಬಕೆಟ್ ಒಳಗೆ ತ್ಯಾಜ್ಯ ವಸ್ತುಗಳಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪೌಷ್ಟಿಕ ತೋಟಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಇಂತಿಷ್ಟೇ ಜಾಗ ಬೇಕಂತಿಲ್ಲ, ಪೌಷ್ಟಿಕ ತೋಟ ಎಷ್ಟು ಸ್ಥಳ ಇದೆ ನೋಡ್ಕೊಂಡು ಒಂದು ಸ್ಥಳದ ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಪೌಷ್ಟಿಕ ತೋಟವನ್ನ ಮಾಡಬೇಕಾಗ್ತದೆ. ಮತ್ತೆ ಜಾಗ ದೊಡ್ಡದಿದ್ರೆ ದೊಡ್ಡದಾಗಿ ನಾವು ಪೌಷ್ಟಿಕ ತೋಟ ಮಾಡಬಹುದು. ಮತ್ತೆ ಇನ್ನು ಮನೆ ಒಳಗೆ ಕೂಡ ಜಾಗ ದೊಡ್ಡದಿತ್ತು, ಮನೆ ಒಳಗೆ ಜನ ಜಾಸ್ತಿ ಇದ್ರು ಅಂತಂದ್ರೆ ಅವರ ಅಗತ್ಯತೆಗೆ ತಕ್ಕಂತೆ ತರಕಾರಿ ಮತ್ತೆ ನೀರಿನ ಸೌಲಭ್ಯ ಎಷ್ಟಿದೆ ನೋಡಿಕೊಂಡು ನಾವು ಈ ಒಂದು ಪೌಷ್ಟಿಕ ತೋಟವನ್ನ ನಿರ್ಮಾಣವನ್ನ ಮಾಡಬಹುದ್ರಿ. ಪೌಷ್ಟಿಕ ತೋಟ ಮಾಡಬೇಕಾದ್ರೆ ಮಣ್ಣು ಯಾವ ರೀತಿ ಇರಬೇಕಂತೀರಿ? ಇವತ್ತು ಈ ಪೌಷ್ಟಿಕ ತೋಟ ಮಾಡ್ಬೇಕಂತಂದ್ರೆ ಮಣ್ಣು ಫಲವತ್ತಾಗಿರ್ಬೇಕು. ಇನ್ನು ಈ ಜಿಗುಟ್ನ ಮಣ್ಣು ಇತ್ತಂತಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಕೆಂಪು ಮಣ್ಣು ಇತ್ತಂದ್ರೆ ಮರಳು ಮಿಶ್ರಿತ ಮಣ್ಣು ಇತ್ತಂದ್ರೆ ಬಹಳಷ್ಟು ಸೂಕ್ತ ಆಗ್ತದ್ರಿ ಈ ಪೌಷ್ಟಿಕ ತೋಟ ಮಾಡ್ಲಿಕ್ಕೆ. ಇಲ್ದಿದ್ರೆ ಅವು ಯಾವ ಮಣ್ಣು ಇಲ್ಲಪ್ಪ ಅಂತಂದ್ರೆ ಎಂಥದ್ ಇದ್ದದ ಮಣ್ಣಿನಲ್ಲೇ ಕೂಡ ನಾವು ಬಳಕೋಬಹುದು. ಅದಕ್ಕೆ ನಾವು ಸ್ವಲ್ಪ ಸಾವಯವ ಪದಾರ್ಥಗಳನ್ನ ಸಾವಯವ ಗೊಬ್ಬರಗಳನ್ನ ಮಿಶ್ರಣ ಮಾಡಿದ್ರೆ ಫಲವತ್ತಾದ ಒಂದು ಪೌಷ್ಟಿಕ ತೋಟ ಮಾಡ್ಲಿಕ್ಕೆ ನಾವು ಸಾಧ್ಯತೆ ಇದೆ ರೀ. ಪೌಷ್ಟಿಕ ತೋಟದಲ್ಲಿ ಏನೆಲ್ಲ ಬೆಳೆ ಬೆಳಿಬಹುದಂತೀರಿ? ಇವತ್ತು ಪೌಷ್ಟಿಕ ತೋಟದಲ್ಲಿ ದಿನನಿತ್ಯ ಬೇಕಾದಂತಹ ಇವತ್ತು ಸೊಪ್ಪಿನ ತರಕಾರಿ ಅಂದ್ರೆ ನಾವೆಲ್ಲ ಬಳಸ್ತಾ ಇದ್ದೀವಿ, ಇವತ್ತು ಎಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಏನಂದ್ರೆ ಕಿರಿಕ್ಸಾಲೆ ಇರ್ಬೋದು, ಮೆಂತೆ ಸೊಪ್ಪಿರ್ಬೋದು, ಪಾಲಕ್ ಸೊಪ್ಪಿರ್ಬೋದು. ಸೊ ಇವನ್ನ ಕೂಡ ನಾವು ಪೌಷ್ಟಿಕ ತೋಟದಲ್ಲಿ ಬೆಳ್ಕೋಬಹುದು. ಇನ್ನು ಬೇರೆ ಬೇರೆ ತರಕಾರಿಗಳಾದಂತಹ ಬದನೆ ಇರ್ಬೋದು, ಚೌಳಿಕಾಯಿ ಇರ್ಬೋದು, ಹೀರಿಕಾಯಿ ಇರ್ಬೋದು, ತುಪ್ರಿಕಾಯಿ ಇರ್ಬೋದು. ಸೊ ಇವನ್ನು ಕೂಡ ನಾವು ಬಳ್ಳಿಗಳನ್ನ ಕೆಲವೊಂದು ಹಾಕೊಂಡು ಬೆಳ್ಕೋಬಹುದು. ಇನ್ನು ಕೆಲವೊಂದು ಹಣ್ಣುಗಳಾದಂತಹ ಇವತ್ತು ಪಪ್ಪಾಯ ಇರ್ಬೋದು, ಪೇರ್ಲ ಇರ್ಬೋದು, ಚಿಕ್ಕು ಇರ್ಬೋದು, ಬಾರಿ ಇರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಇವನ್ನು ಕೂಡ ಬೆಳ್ಕೋಬಹುದು. ಇನ್ನು ಕೆಲವೊಂದು ಮಸಾಲೆ ಪದಾರ್ಥಗಳಂತಂದ್ರೆ ಇವತ್ತು ಕರಿಬೇವು ಇರ್ಬೋದು, ಇವನ್ನು ಕೂಡ ಬೆಳ್ಕೋಬಹುದು. ಅದೇ ರೀತಿಯಾಗಿ ಇವತ್ತು ಮಲ್ಟಿ ವೈಟಮಿನ್ ಅಂತ ಹೇಳ್ತೀವಿ, ಬಹು ಜೀವಸತ್ವಗಳುಳ್ಳಂತಹ ಈ ಚಕ್ರಮುನಿ ಗಿಡಗಳನ್ನು ಕೂಡ ನಾವು ಮನೆಯ ಒಂದು ಪೌಷ್ಟಿಕ ತೋಟದಲ್ಲಿ ನಾವು ಬೆಳಕೊಂಡು ಬಳಸಲಿಕ್ಕೆ ಸಾಧ್ಯತೆ ಇದೆ. ಈ ಬೆಳೆಗಳನ್ನ ಬೆಳೆಕ್ಕಿಂತ ಮೊದಲ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಡಬೇಕಂತೀರಿ? ಇವತ್ತು ಪೌಷ್ಟಿಕ ತೋಟ ಮಾಡುವಂತಹ ಸ್ಥಳವನ್ನ ನಾವು ಸ್ವಚ್ಛಗೊಳಿಸಿ ಸಣ್ಣ ಸಣ್ಣ ಭಾಗಗಳನ್ನ ಮಾಡಿ ನಂತರ ಮಡಿ ಇಲ್ಲವೇ ಪಾತಿ ಅಂತ ಹೇಳಿ ಹೇಳ್ತೇವೆ, ಅವನ್ನ ನಾವು ಸಿದ್ಧಗೊಳಿಸಬೇಕಾಗ್ತದೆ ರೀ. ಅಲ್ಲದೆ ಅಲ್ಲಲ್ಲೇ ನಮ್ಗೆ ಒಂದು ಮೂರು ಫೂಟಿನ ಮಡಿಗಳನ್ನ ಮಾಡಿ ನಾವು ಅಲ್ಲಲ್ಲಿ ದಪ್ಪನಾದಂತಹ ಅಡ್ಡ ಬದುಗಳನ್ನ ಹಾಕಿ ಓಡಾಡಲು ಅನುಕೂಲ ಆಗಿರ್ಬೇಕು. ಮತ್ತೆ ಅಲ್ಲಿ ಬೆಳೆದಂತಹ ನಮಗೆ ತರಕಾರಿಗಳನ್ನ ಹರಿಲಿಕ್ಕೆ ಅನುಕೂಲ ಆಗಿರ್ಬೇಕು. ನಾವು ಆ ತರ ಚೌಕ ಮಡಿಗಳನ್ನು ನಾವು ಮಾಡಿಕೊಂಡು ಅಲ್ಲಿ ನಾವು ತರಕಾರಿಗಳನ್ನು ಬೆಳೆಯಬಹುದು. ಮತ್ತು ಯಾವುದೇ ಒಂದು ಜಾತಿಗೆ ಸೇರಿದಂತಹ ತರಕಾರಿಗಳನ್ನೇ ಅದೇ ಜಾಗದೊಳಗೆ ಪದೇ ಪದೇ ನಾವು ಬೆಳೀಬಾರ್ದು. ಜೊತೆಗೆ ಇವತ್ತು ಒಂದು ಋತುವಿನಲ್ಲಿ ಮಣ್ಣಿನ ಮೇಲ್ಪದರದೊಳಗೆ ಬೇರು ಬಿಡುವಂಥ ತರಕಾರಿಗಳನ್ನು ಬೆಳೆದ್ವಿ ಅಂತಂದರೆ ಮುಂದಿನ ಸೀಸನ್ ಒಳಗೆ ಅಂದರೆ ನೆಕ್ಸ್ಟ್ ಒಂದು ಕ್ರಾಪ್ ತಕ್ಕೊಂಡ್ಮೇಲೆ ಇನ್ನೊಂದು ಕ್ರಾಪ್ನಲ್ಲಿ ಕಡಿಮೆ ಆಳದ ಬೇರು ಬಿಡುವಂಥ ತರಕಾರಿಗಳನ್ನು ನಾವು ಬೆಳೀಬೇಕಾಗ್ತದೆ. ಇನ್ನು ಬಳ್ಳಿ ತರಕಾರಿಗಳನ್ನು ಮನೆಯ ಚಾವಣಿ ಹಬ್ಸು ಅಂಥವು ಇರ್ಬೋದು ಅಥವಾ ಕೆಲವೊಂದು ಹಂದ್ರ ಹಾಕಿ ಬೆಳೆಯುವಂಥ ತರಕಾರಿಗಳನ್ನು ಆ ರೀತಿಯೂ ಕೂಡ ನಾವು ಚೌಕ ಮಡಿ ಸುತ್ತನೂ ಕೂಡ ನಾವು ಬೆಳ್ಕೋಬೋದು. ಇನ್ನು ಹಣ್ಣಿನ ಗಿಡಗಳನ್ನು ಮತ್ತು ಕರಿಬೇವು ಇರ್ಬೋದು, ನುಗ್ಗೆ ಸೊಪ್ಪಿರ್ಬೋದು, ಇದನ್ನು ಮನೆಯ ಸುತ್ತಮುತ್ತಲು ಹಚ್ಚಬಹುದು. ಯಾಕಂದರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ವಲ್ಪ ಅಂತರ ಇಟ್ಟು ನಾವು ಅಂಥ ಒಂದು ಹಣ್ಣಿನ ಗಿಡಗಳನ್ನು ಮತ್ತು ಕರಿಬೇವಿನ ಗಿಡಗಳನ್ನು ನಾವು ಬೆಳ್ಕೋಬೇಕಾಗ್ತದೆ ರೀ. ಇನ್ನು ಈ ಪೌಷ್ಟಿಕ ತೋಟದಲ್ಲಿ ತರಕಾರಿ ಬೀಜಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಮತ್ತು ಮುಂಜಾಗ್ರತೆ ಕ್ರಮಗಳು ಏನೇನು ತಗೋಬೇಕಂತೀರಿ? ಇವತ್ತು ತರಕಾರಿಗಳನ್ನು ಡೈರೆಕ್ಟಾಗಿ ಬೀಜ ಊರಿ ನಾವು ಮಾಡ್ಬೋದು ರೀ. ಬಹಳ ದಿವಸಗಳಿಂದ ಹಳೆಯ ಬೀಜವನ್ನು ಉಪಯೋಗ ಮಾಡಬಾರ್ದು. ಮತ್ತು ಬೀಜಗಳನ್ನು ಖರೀದಿ ಮಾಡುವಾಗ ಒಂದು ಸೂಕ್ತ ಯೋಗ್ಯತಾ ಪತ್ರ ಇರುವಂತಹ ನಂಬಿಕೆ ಇರುವಂತಹ ಮೂಲದಿಂದ ನಾವು ಕೊಂಡ್ಕೊಂಡ್ವಿ ಅಂತಂದ್ರೆ ಬೀಜ ಅಂದ್ರೆ ಮೊಳಕೆ ಕರೆಕ್ಟ್ ಬರ್ತದೆ, ಸಸಿಗಳು ಕರೆಕ್ಟ್ ತಯಾರಾಗ್ತಾವ್ರಿ. ಮತ್ತೆ ರೋಗ ಮತ್ತು ಕೀಟದ ಬಾಧೆಗೆ ತುತ್ತಾದಂತಹ ಕೆಲವು ಬೀಜಗಳನ್ನ ನಾವು ಸಾಧ್ಯವಿದ್ದಷ್ಟು ಮಟ್ಟಿಗೆ ಉಪಯೋಗವನ್ನ ಮಾಡಬಾರ್ದ್ರಿ. ಈ ಪೌಷ್ಟಿಕ ತೋಟದಲ್ಲಿ ಬೀಜ ಬಿತ್ತನೆ ಯಾವ ರೀತಿ ಮಾಡಬಹುದು ಅಂತೀರಿ? ಇವತ್ತು ಮಣ್ಣನ್ನು ನಾವು ಸಡಿಲುಗೊಳಿಸಿ ಅಥವಾ ಉಳುಮೆ ಮಾಡಿ ಹೆಂಡೆಗಳನ್ನು ಒಡೆದು ಪುಡಿ ಪುಡಿ ಮಾಡಿ ಕಸ ಎಲ್ಲ ಕೊಳೆ ಮತ್ತು ಕಲ್ಲು ಮುಂತಾದವುಗಳನ್ನೆಲ್ಲ ತಕ್ಕೊಳ್ಬೇಕ್ರಿ. ಮತ್ತು ಕೆಲವೊಂದು ಬೀಜಗಳನ್ನು ನೇರವಾಗಿ ಮಣ್ಣಿನಲ್ಲಿ ಬಿತ್ತಬೇಕು. ಇನ್ನು ಕೆಲವೊಂದು ಸಸಿಗಳನ್ನು ಮಾಡಿ ನಂತರ ಸಸಿಗಳನ್ನು ನಾಟಿ ಮಾಡಬೇಕಾಗ್ತದ್ರಿ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಇವತ್ತು ಬದನೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಎಲೆಕೋಸು, ಹೂಕೋಸು ಇವನ್ನೆಲ್ಲ ನಾವು ಸಸಿಗಳನ್ನು ಮಾಡಿಕೊಂಡು ನಂತರ ಆ ಸಸಿಗಳ ಸುಮಾರು ಒಂದು ತಿಂಗಳಾದ ಮೇಲೆ ನಾವು ಸಸಿಗಳನ್ನು ಮಡಿಯೊಳಗಿಂದ ತೆಗೆದು ಈ ಪೌಷ್ಟಿಕ ತೋಟ ನಾವೇನು ಜಾಗ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಲ್ಲೇ ಹಾಕಬೇಕಾಗ್ತದ್ರಿ. ಇನ್ನು ಸೊಪ್ಪಿನ ತರಕಾರಿಗಳನ್ನು ಹಾಕಬೇಕಂತಂದ್ರೆ ಮಣ್ಣನ್ನು ಸಡಿಲುಗೊಳಿಸಿ ಕೈಯಿಂದ ಗೆರೆ ಕೊರೆದು ಅಥವಾ ಬೀಜಕ್ಕೆ ಉಸುಕು ನಾವು ಮಿಶ್ರಣ ಮಾಡಿ, ಯಾಕಂದರೆ ಬೀಜಗಳು ಸಣ್ಣದಾಗಿರ್ತಾವೆ ಮತ್ತು ಒಂದೇ ಸಮನೆ ಹುಟ್ಟಬೇಕಂತಂದ್ರೆ ನಾವು ಡೈರೆಕ್ಟಾಗಿ ಹಾಕಿದ್ವಿ ಅಂತಂದ್ರೆ ಅಡುವು ಆಗ್ತದ್ರೆ ಅಂದ್ರೆ ಜಾಸ್ತಿ ಬೀಜಗಳು ಬಿದ್ದು ಬಿಡ್ತಾವ. ಸೊ ಅದಕ್ಕೆ ಸ್ವಲ್ಪ ಉಸುಕು ಮಿಶ್ರಣ ಮಾಡಿದ್ವಿ ಅಂತಂದ್ರೆ ಬೀಜ ಜಾಸ್ತಿ ಆಗುದಿಲ್ಲ, ಸಮ ಪ್ರಮಾಣದಲ್ಲಿ ಬೀಜಗಳು ಬೀಳ್ತಾವ. ಅದ್ರ ಮುಖಾಂತರ ಸಸಿಗಳು ಒಂದೇ ಸಮನಾಗಿ ಬೆಳೆದು ಚೆನ್ನಾಗಿ ಕಾಣಿಸ್ತದೆ. ಮತ್ತೆ ಬೀಜವನ್ನ ಬಿಟ್ಟು ಒಂದು ತಿಂಗಳ ಅಂತರದೊಳಗೆ ಅಂದ್ರೆ ಇವತ್ತು ಕಂಟಿನ್ಯೂಸ್ ಆಗಿ ನಮ್ಗೆ ಸೊಪ್ಪಿನ ತರಕಾರಿಗಳು ಸಿಗ್ಬೇಕಂದ್ರೆ ಇವತ್ತು ಬಿತ್ತಿದ್ವಿ ಅಂತಂದ್ರೆ ಅದ್ರ ಬೀಜಗಳನ್ನ ಹಾಕಿದ್ವಿ ಅಂದ್ರೆ ಒಂದು ತಿಂಗಳು ಬಿಟ್ಟ ನಂತರ ಮತ್ತೆ ನಾವು ಸೊಪ್ಪಿನ ತರಕಾರಿ ಬೀಜವನ್ನ ಹಾಕಿದ್ವಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಗೆ ದಿನನಿತ್ಯ ಸೊಪ್ಪಿನ ತರಕಾರಿ ಸಿಗ್ಲಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳ್ಬೋದ್ರಿ. ಇನ್ನು ಏರುಮಡಿಯಲ್ಲಿ ಬೆಳೆಯಬಹುದಾದ ತರಕಾರಿಗಳು ಯಾವ್ದು ಮತ್ತೆ ಈ ಏರುಮಡಿಗಳಲ್ಲಿ ಬಿತ್ತನೆ ಬೀಜಗಳು ಯಾವ ರೀತಿ ಬಿತ್ತನೆ ಮಾಡ್ಬೇಕಂತೀರಿ? ಇವತ್ತು ಏರು ಮಡಿ ಒಳಗೆ ಇವತ್ತು ಸಸಿಗಳನ್ನು ತಯಾರು ಮಾಡುವಂಥವಂದ್ರೆ ಬದನೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಹೂಕೋಸು, ಎಲೆಕೋಸು, ಮೆಣಸಿನಕಾಯಿ ಗಿಡಗಳನ್ನು ಬೆಳ್ಕೋಬೇಕಾಗ್ತದೆ. ಅದರ ಜೊತೆಗೇನೆ ಅಂದರೆ ನಾವು ಮಣ್ಣನ್ನು ಸಡಿಲುಗೊಳಿಸಿ ಭೂಮಿ ಮೇಲೆ ಒಂದು 5-6 ಇಂಚಿನಷ್ಟು ಅಂದರೆ ಅಂಗಳದಷ್ಟು ಎತ್ತರಕ್ಕೆ ಮಣ್ಣನ್ನು ಹಾಕಬೇಕಾಗ್ತದೆ. ನಂತರ ಬೀಜಗಳನ್ನು ಹಾಕಿ ಈ ಥರ ಬೀಜಗಳಿಂದ ಸಸಿಗಳನ್ನು ಮಾಡ್ಕೊಳ್ಬೋದು. ಇದರ ಜೊತೆಗೆ ಕೆಲವೊಂದಿಷ್ಟು ಈ ಮೂಲಂಗಿ ಇರ್ಬೋದು, ಬಿಟ್ರೂಟ್ ಇರ್ಬೋದು, ಗಜ್ಜರಿ ಇರ್ಬೋದು, ಇಂಥವುಗಳನ್ನು ಕೂಡ ಏನು ಮಾಡಬೇಕಂತಂದರೆ ಭೂಮಿಯ ಮೇಲ್ಗಡೆನೂ ಹಾಕ್ಬೋದು ಅಥವಾ ಕೆಳಗಡೆ ನಾವು ಸ್ವಲ್ಪ ಸಡಿಲುಗೊಳಿಸಿ ಒಂದು 5-6 ಇಂಚು ಸಡಿಲುಗೊಳಿಸಿ ಮೇಲೆ ಮತ್ತು ಒಂದು 4-5 ಇಂಚು ಮಣ್ಣು ಹಾಕಿ ನಾವು ಬೀಜಗಳನ್ನು ಹಾಕಿದ್ವಿ ಅಂತಂದರೆ ಅದು ಉತ್ತಮ ಗಡ್ಡೆ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಐತ್ರಿ. ಮತ್ತು ಈ ಬೀಜಗಳನ್ನು ಹಾಕಿದ ಮೇಲೆ ನಾವು ಪೈಪಿಂದ ನೀರನ್ನು ಬಿಡೋ ಬದಲು ನೀರಿನ ಜರ್ಜರಿ ಅಂತ ಹೇಳ್ತೇವೆ ನಾವು, ಅದರಿಂದ ನೀರನ್ನು ಬಿಡೋದ್ರಿಂದ ಬೀಜಗಳು ಆ ಕಡೆ ಈ ಕಡೆ ಹರಿದು ಹೋಗಲ್ಲ. ಇನ್ನು ಈ ಪೌಷ್ಟಿಕ ತೋಟದಲ್ಲಿ ಎಷ್ಟು ವಾರದ ಮೇಲೆ ಸಸಿಗಳನ್ನು ನಾಟಿ ಮಾಡಬೇಕು ಮತ್ತು ಹೇಗೆ ಆರೈಕೆ ಮಾಡ್ಬೇಕಂತೀರಿ? ಇವತ್ತು ಏರ್ ಮಡಿವಲ್ಲಿ ಹಾಕಿದಂತ ಸಸಿಗಳನ್ನ 4-6 ವಾರಗಳ ನಂತರ ನಾವು ಕಿತ್ತು ನಾಟಿ ಮಾಡ್ಬೇಕಾಗ್ತದ್ರಿ. ಈ ನಾಟಿ ಮಾಡುವ ಒಂದು ವಾರ ಮುಂಚೆ ನಾವು ಸ್ವಲ್ಪ ನೀರು ಕೊಡೋದನ್ನ ಕಡಿಮೆ ಮಾಡ್ಬೇಕು. ಈ ಸಸಿಗಳನ್ನ ನಾಟಿ ಮಾಡುವ ಕಾಲಕ್ಕೆ ಮಣ್ಣು ಹಸಿಯಾಗಿರ್ಬೇಕು. ಸಸಿಗಳನ್ನ ನಾಟಿ ಮಾಡುವುದನ್ನ ಬೆಳಗಿನ ಸಮಯ ಅಥವಾ ಸಾಯಂಕಾಲ ನಾವು ಮಾಡಿದ್ರೆ ಸಸಿಗಳು ಬತ್ತಿ ಹೋಗೋದಿಲ್ಲ ಮತ್ತೆ ಒಣಗೋದಿಲ್ಲ. ಮತ್ತೆ ಸಸಿಗಳಿಗೆ ದಿನನಿತ್ಯ ನಾವು ನೀರಿನ ಜರ್ಜರಿಯಿಂದ ನೀರನ್ನು ಕೊಡಬೇಕಾಗ್ತದ್ರಿ. ಅದೇ ರೀತಿ ಇತರ ಬೀಜಗಳಿಗೂ ಕೂಡ ನೀರಿನ ಜರ್ಜರಿ ಮುಖಾಂತರ ನಾವು ನೀರನ್ನು ಕೊಡೋದ್ರಿಂದ ಬೀಜಗಳು ಹರಿದು ಬೇರೆ ಕಡೆ ಹೋಗೋದಿಲ್ಲ ಅಂತ ಹೇಳಿ ಹೇಳ್ಬೋದ್ರಿ. ಈ ಪೌಷ್ಟಿಕ ತೋಟದಲ್ಲಿ ವರ್ಷವಿಡೀ ತರಕಾರಿ ದೊರೆಯಬೇಕಾದ್ರೆ ಯಾವ ಪದ್ಧತಿ ಅನುಸರಿಸಬೇಕಂತೀರಿ? ಇವತ್ತು ಕುಟುಂಬದ ಒಂದು ಪೌಷ್ಟಿಕ ಭದ್ರತೆಗಾಗಿ ವರ್ಷವಿಡೀ ನಮಗೆ ತರಕಾರಿಗಳು ದೊರಿಬೇಕು ಅಂತಂದ್ರೆ ಒಂದು ತಿಂಗಳ ಅಂತರದೊಳಗೆ ನಾವೇನ್ ಮಾಡಬೇಕು ಅಂದ್ರೆ ವಿವಿಧ ತಾಕುಗಳಲ್ಲಿ ಬೀಜ ಬಿತ್ತನೆ ಮಾಡಬೇಕಾಗ್ತದ್ರೆ, ಇನ್ನು ಒಂದ್ಸಲ ಬದನೆಕಾಯಿ ಅಥವಾ ಈ ಟೊಮ್ಯಾಟೊ ಗಿಡ ನಾವು ಹಾಕಿದ್ವಿ ಅಂತಂದ್ರೆ ಸುಮಾರು ನಮ್ಗೆ ಒಂದು 5 ತಿಂಗಳಿಂದ 8 ತಿಂಗಳ ತನಕನು ಕೂಡ ಅವು ಇಳುವರಿಯನ್ನ ಕೊಡ್ತಾವ. ಇದೇ ರೀತಿ ಬಳ್ಳಿ ತರಕಾರಿಗಳನ್ನು ಕೂಡ ನಾವು ಒಂದು 2 ತಿಂಗಳ ಅಂತರದೊಳಗೆ ನಾವು ಬೀಜ ಊರಿದ್ವಿ ಅಂತಂದ್ರೆ ಒಂದು ತರಕಾರಿ ಮುಗಿತದ ಅಂದಾಗ ಇನ್ನೊಂದು ಮಡಿಯೊಳಗೆ ಆ ತರಕಾರಿ ನಮಗೆ ದೊರೀತದೆ. ಹೀಗೆ ಮಾಡೋದ್ರಿಂದ ವರ್ಷವಿಡೀ ನಮಗೆ ಎಲ್ಲ ರೀತಿ ತರಕಾರಿಗಳು ಕೂಡ ದೊರೀತಾವು. ಆದರೆ ಬೇಸಿಗೆ ಒಳಗೆ ಸ್ವಲ್ಪ ನೀರಿನ ಕೊರತೆ ಹೆಚ್ಚಾಗೋದ್ರಿಂದ ಆಗ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ತರಕಾರಿಗಳನ್ನು ಸ್ವಲ್ಪ ನಾವು ಬೆಳ್ಕೊಂಡ್ವಿ ಅಂತಂದರೆ ನಮಗೆ ವರ್ಷವಿಡೀ ಎಲ್ಲ ತರಕಾರಿಗಳು ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಐತ್ರಿ. ಪೌಷ್ಟಿಕ ತೋಟದಲ್ಲಿ ಯಾವ್ಯಾವ ಹಣ್ಣಿನ ಬೆಳೆಗಳನ್ನು ಬೆಳಿಬೋದಂತೀರಿ? ಇವತ್ತು ಸ್ಥಳದ ತೊಂದರೆ ಇತ್ತು, ಕಡಿಮೆ ಸ್ಥಳ ಇತ್ತು ಅಂತಂದ್ರೆ ಎಲ್ಲ ರೀತಿ ಹಣ್ಣುಗಳನ್ನು ಬೆಳಿಲಿಕ್ಕೆ ಆಗೋದಿಲ್ಲ. ಸೊ ಸ್ಥಳ ಇತ್ತು ಅಂತಂದ್ರೆ ಇವತ್ತು ಪೇರ್ಲ, ಪಪ್ಪಾಯ ಇರ್ಬೋದು, ಬೆಟ್ಟದ ನೆಲ್ಲಿಕಾಯಿ, ನೇರಳೆ ಹಣ್ಣಿನ ಗಿಡ, ದಾಳಿಂಬೆ ಹಣ್ಣಿನ ಗಿಡಗಳನ್ನು ಕೂಡ ನಾವು ಬೆಳ್ಕೋಬಹುದು. ಇದರ ಜೊತೆಗೆ ಸ್ವಲ್ಪ ಔಷಧೀಯ ಸಸ್ಯಗಳನ್ನು ಕೂಡ ಅಂದ್ರೆ ತುಳಸಿ ಇರ್ಬೋದು, ಅಲೋವೆರಾ ಇರ್ಬೋದು, ಅಶ್ವಗಂಧ, ಪುದೀನ ಅಂತ ಹೇಳ್ತೀವಿ, ರೋಸ್ ಮೇರಿ, ಅಮೃತ ಬಳ್ಳಿ, ಇವನ್ನು ಕೂಡ ನಾವು ಈ ಒಂದು ಪೌಷ್ಟಿಕ ತೋಟದಲ್ಲಿ ನಾವು ಹಾಕೋಬಹುದ್ರಿ. ಈ ಪೌಷ್ಟಿಕ ತೋಟಕ್ಕೆ ಯಾವ್ಯಾವ ಗೊಬ್ಬರವನ್ನ ಯಾವಾಗ ಕೊಡ್ಬೇಕಂತೀರಿ? ಇವತ್ತು ಈ ಪೌಷ್ಟಿಕ ತೋಟಕ್ಕೆ ಇವತ್ತು ರಾಸಾಯನಿಕ ಗೊಬ್ಬರದ ಬದಲಾಗಿ ನಾವು ಸಾವಯವ ಮತ್ತು ಸಗಣಿ ಗೊಬ್ಬರ ಕೊಡೋದು ಬಹಳಷ್ಟು ಸೂಕ್ತ ಅಂತ ಹೇಳಿ ಹೇಳ್ಬೋದ್ರಿ. ಜೊತೆಗೆ ಈ ಕಾಂಪೋಸ್ಟ್ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರವನ್ನ ನಾವು ಕೊಡಬೇಕಾಗ್ತದೆ. ಈ ಎರೆಹುಳ ಗೊಬ್ಬರಗಳನ್ನ ಬಿತ್ತನೆಗೆ ಮುಂಚೆ ಅಥವಾ ಅಂದ್ರೆ ನಾಟಿ ಮಾಡೋಕಿನ್ನ ಮುಂಚೆನೆ ನಾವು ಕೊಟ್ಟರೆ ಬಹಳಷ್ಟು ಉತ್ತಮ. ಇವತ್ತು ಮನೆ ಒಳಗನ ನಾವು ತಯಾರಿಸಬಹುದಾದಂತಹ ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು ಅಥವಾ ಅಮೃತ ಪಾನ ಇರ್ಬೋದು, ಬೀಜಾಮೃತಗಳನ್ನ ತಯಾರಿಸಿ ಬೆಳೆಗಳಿಗೆ ನೀಡೋದು ಬಹಳಷ್ಟು ಉತ್ತಮ ಅಂತ ಹೇಳಿ ಹೇಳ್ಬೋದ್ರಿ. ಯಾಕಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ನಾವು ತಗೊಂಡ್ ಬಂದ್ವಿ ಅಂದ್ರೆ ರಾಸಾಯನಿಕ ಜಾಸ್ತಿ ಇರ್ತದ ಅದ್ರೊಳಗೆ. ಸೊ ಅದಕ್ಕೆ ನಾವು ಮನೆ ಒಳಗೆ ಏನಂತಂದ್ರೆ ಸಾವಯವ ರೀತಿಯಲ್ಲಿ ನಾವು ಬೆಳೆದು ನಾವು ಅವನ್ನ ಉಪಯೋಗ ಮಾಡೋದು ಬಹಳಷ್ಟು ಸೂಕ್ತ. ಇನ್ನ ಪೌಷ್ಟಿಕ ತೋಟವನ್ನ ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕ ಮುಕ್ತ ತೋಟವನ್ನ ಮಾಡೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಜೊತೆಗೆ ಈ ರಾಸಾಯನಿಕ ಕೀಟನಾಶಕಗಳು ಇವತ್ತೇನಾದ್ರೂ ಹುಳ ಆಯಿತು ಅಂತಂದ್ರೆ ಅಥವಾ ಏನೋ ರೋಗ ಬಂತು ಅಂತಂದ್ರೆ ನಾವು ರಾಸಾಯನಿಕ ಕೀಟನಾಶಕಗಳ ಬದಲಾಗಿ ಇವತ್ತು ಜೈವಿಕ ಕೀಟನಾಶಕಗಳನ್ನು ನಾವು ಉಪಯೋಗ ಮಾಡಿದ್ವಿ ಅಂತಂದ್ರೆ ಪೂರ್ಣ ರಾಸಾಯನಿಕ ಮುಕ್ತ ನಮಗೆ ಪೌಷ್ಟಿಕ ತೋಟ ಆಗ್ತದೆ. ಅಂದರೆ ಇವತ್ತು ಬೇವಿನ ಬೀಜದ ಕಷಾಯ ಇರ್ಬೋದು ಅಥವಾ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಹುಳಿ ಮಜ್ಜಿಗೆ ಇಂದ ತಯಾರಿಸಿದಂತಹ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ರಾಸಾಯನಿಕ ಮುಕ್ತ ಆಹಾರ ನಮಗೆ ದೊರಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿ ಹೇಳ್ಬೋದ್ರಿ. ಇನ್ನು ಈ ಪೌಷ್ಟಿಕ ತೋಟಕ್ಕೆ ಏನೇನು ಉಪಕರಣಗಳು ಬೇಕಾಕಂತೀರಿ? ಈ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಎಲ್ಲ ಕೃಷಿ ಸಲಕರಣೆಗಳು ಇದ್ದೇ ಇರ್ತಾವ್ರಿ. ಆದರೂ ಕೂಡ ಏನಪ್ಪಾ ಅಂತಂದ್ರೆ ಇವತ್ತು ಗುದ್ಲಿ ಇರ್ಬೋದು, ಪಿಕಾಸಿ ಇರ್ಬೋದು, ಸಲಕಿ, ಕುರುಪಿ, ಕುಡುಗೋಲು ಮತ್ತೆ ನೀರಿನ ಜರ್ಜರಿ ಬಹಳಷ್ಟು ಮುಖ್ಯ. ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಈ ತರ ಔಷಧ ಸಿಂಪಡಣೆ ಮಾಡ್ಬೇಕಂತಂದ್ರೆ ಸ್ಪ್ರೇಯರ್ ಅಂತ ಹೇಳ್ತೇವೆ ನಾವು, ಅದು ಕೂಡ ಈ ಒಂದು ಪೌಷ್ಟಿಕ ತೋಟಕ್ಕೆ ಬೇಕಾಗ್ತದೆ. ಇನ್ನು ಈ ಪೌಷ್ಟಿಕ ತೋಟದಿಂದ ಆರೋಗ್ಯದ ಮೇಲೆ ಏನ್ ಪರಿಣಾಮ ಉಂಟಾಗ್ತದೆ ಅಂತೀರಿ? ಇವತ್ತು ಹೆಚ್ಚಿಗೆ ನಾವು ನೋಡ್ತಾ ಇದೀವಿ ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಕಿಶೋರಿಯರಿಗೆ, ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಜೊತೆಗೆ ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ. ಈ ದಿನನಿತ್ಯ ಸೇವಿಸಬೇಕಾದಂತಹ ಸೊಪ್ಪಿನ ತರಕಾರಿಯನ್ನ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ವಾರಕ್ಕೆ 1 ಅಥವಾ 2 ಸಲ ಮಾತ್ರ ಬಳಸ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಕ್ರಮೇಣವಾಗಿ ರಕ್ತ ಇಲ್ಲದೆ ಇರೋದ್ರಿಂದ ರಕ್ತಹೀನತೆ ಅವರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಜೊತೆಗೆ ಇವತ್ತು ಕ್ಯಾಲ್ಸಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಮ್ಯಾಂಗ್ನೀಸ್ ಇರ್ಬೋದು, ಈ ಒಂದು ಲವಣಗಳ ಕೊರತೆ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವೆಲ್ಲ ಖನಿಜ ಲವಣಗಳು ಮತ್ತು ಜೀವಸತ್ವಗಳು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಹಣ್ಣು ಮತ್ತು ತರಕಾರಿಗಳೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾವೆ. ಇನ್ನು ಅನೇಕ ಜೀವಸತ್ವಗಳು ಮತ್ತು ನಾರಿನಂಶದ ಕೊರತೆನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಅಜೀರ್ಣತೆ ಇರ್ಬೋದು, ರಕ್ತಹೀನತೆ ಇರ್ಬೋದು, ಕೈಕಾಲುಗಳಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ರಕ್ತಹೀನತೆ, ಅಪೌಷ್ಟಿಕತೆ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ನಮಗೆ ಶಕ್ತಿಯನ್ನು ಕೊಟ್ಟರೆ ಇವತ್ತು ಹಣ್ಣು ಮತ್ತು ತರಕಾರಿಗಳು ದೇಹವನ್ನ ರೋಗಗಳಿಂದ ರಕ್ಷಣೆಯನ್ನ ಕೊಡ್ತಾವ್ರಿ. ರಕ್ಷಣೆ ಕೊಡುವಂತ ಆಹಾರ ಪದಾರ್ಥಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಒಂದು ಪೌಷ್ಟಿಕ ತೋಟ ಮಾಡೋದ್ರಿಂದ ದಿನನಿತ್ಯ ನಮ್ಗೆ ರಾಸಾಯನಿಕ ಮುಕ್ತ ತರಕಾರಿಗಳ ಜೊತೆಗೆ ಪೂರ್ಣ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜ ಲವಣಗಳು ನಮಗೆ ದೊರೀಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದ್ರಿ. ಇನ್ನು ಈ ಒಂದು ತರಕಾರಿಗಳಲ್ಲಿ ಎಲ್ಲರೂ ಕೂಡ ಮನೆ ಮಂದಿಯೆಲ್ಲ ಭಾಗವಹಿಸೋದ್ರಿಂದ ಮಕ್ಕಳಿಗೂ ಕೂಡ ಏನಾಗ್ತದೆ ಅಂದರೆ ಹಣ್ಣು ಗಿಡ ಹೂವು ತರಕಾರಿಗಳು ಅದರ ಬಗ್ಗೆ ಅವರಿಗೆ ಐಡಿಯಾ ಸಿಗ್ತದೆ. ಜೊತೆಗೆ ಇವತ್ತು ಕೆಲವೊಂದು ಮಕ್ಕಳನ್ನ ನಾವು ನೋಡಿದಾಗ ಆ ತರಕಾರಿ ಬಳಸೋದಿಲ್ಲ ತಿನ್ನೋದಿಲ್ಲ ಅಂತ ಹೇಳಿ ಬರೀ ಏನ್ ಮಾಡ್ತಾರೆ ಅಂದ್ರೆ ಚಪಾತಿ ಚಟ್ನಿ ತುಪ್ಪ ತಿಂತಾ ಇದಾರೆ. ಮಕ್ಕಳು ಮತ್ತೆ ಮನೆ ಮಂದಿಯೆಲ್ಲ ಭಾಗಿಯಾಗೋದ್ರಿಂದ ಈ ಒಂದು ತರಕಾರಿಗಳ ಮಹತ್ವ ಗೊತ್ತಾಗ್ತದೆ, ಇದನ್ನ ನಾವು ಬಳಸಬೇಕು ಅಂತ ಮಕ್ಕಳಲ್ಲಿ ಬರ್ತದೆ. ಸೊ ಈ ರೀತಿ ಅಪೌಷ್ಟಿಕತೆ ಪ್ರಮಾಣವನ್ನ ನಾವು ಇದರಿಂದ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ಬೋದು. ಮತ್ತೆ ಹೆಚ್ಚಾಗಿ ಈ ಪೌಷ್ಟಿಕತೆ ಸಲುವಾಗಿ ಶ್ರೇಷ್ಠ ಧಾನ್ಯಗಳಾಗಲಿ ಸಿರಿಧಾನ್ಯಗಳನ್ನ ಉಪಯೋಗ ಮಾಡಬಹುದು ಅಂತ ಕೇಳ್ತಾ ಇರ್ತೀವಲ್ರಿ, ಮತ್ತೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತೀರಿ? ಇವತ್ತು ಪೌಷ್ಟಿಕ ಭದ್ರತೆಗಾಗಿ ಶ್ರೇಷ್ಠ ಧಾನ್ಯಗಳಂತಂದ್ರೆ ಚಿಯಾ ಅಂತ ಹೇಳ್ತೀವಿ, ಕಿನೋವಾ ಅಂತ ಹೇಳ್ತೀವಿ, ಮತ್ತೆ ಬೀಜದ ರಾಜಗಿರಿ, ಇವೆಲ್ಲ ಕೂಡ ನಾವು ಇತ್ತಿತ್ತಲಾಗಿ ನಾವೆಲ್ಲ ಕಡೆ ಕೇಳ್ತಾ ಇದೀವಿ. ಆದ್ರೆ ಇವು ಹಳೆ ಧಾನ್ಯಗಳೇ. ಸೊ ಈ ಒಂದು ಪೌಷ್ಟಿಕ ತೋಟದೊಳಗೆ ನಮಗೆ ಸ್ಥಳಾವಕಾಶ ಮಾಡಿಕೊಂಡು ಮನೆಯ ಬಳಕೆಗಾಗಿ ನಮ್ಮ ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಸ್ವಲ್ಪ ಧಾನ್ಯಗಳನ್ನ ಹಾಕಿಕೊಂಡು ಇವನ್ನೂ ಕೂಡ ನಾವು ಬಳಸ್ಬೋದು. ಯಾಕಂದ್ರೆ ಇಂಥ ಒಂದು ಧಾನ್ಯಗಳ ಒಳಗೆ ಇವತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ನಾರಿನ ಅಂಶ, ಮತ್ತೆ ಇವೆಲ್ಲ ಧಾನ್ಯಗಳ ಗ್ಲುಟೆನ್ ರಹಿತ ಇರೋದ್ರಿಂದ ಇಂಥ ಧಾನ್ಯಗಳು ಕೂಡ ಬಳಸೋದು ಬಹಳಷ್ಟು ಮುಖ್ಯ. ಜೊತೆಗೆ ಇವತ್ತೆ ಕುಟುಂಬಕ್ಕೆ ಅವಶ್ಯವಿರುವಂತಹ ಸಿರಿಧಾನ್ಯಗಳನ್ನು ಕೂಡ ನಾವು ಹೊಲದಲ್ಲಿ ಬೆಳೆದು ದಿನನಿತ್ಯ ಉಪಯೋಗ ಮಾಡುವುದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ಯಾಕಂದ್ರೆ ಇವತ್ತು ಹಲವಾರು ಜೀವನ ಶೈಲಿ ಆಧಾರಿತ ರೋಗಗಳಂತಂದ್ರೆ ಇವತ್ತು ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯ ಒತ್ತಡ ಇರ್ಬೋದು, ಬೊಜ್ಜು ಇರ್ಬೋದು, ಅಜೀರ್ಣತೆ ಇರ್ಬೋದು. ಸೊ ಇಂಥ ಮುಂತಾದವುಗಳನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಒಂದು ಸಿರಿಧಾನ್ಯಗಳ ಬಳಕೆಯನ್ನು ಕೂಡ ನಾವು ದಿನನಿತ್ಯ ಮಾಡಿದ್ವಿ ಅಂತಂದ್ರೆ ಖರೀದಿ ಮಾಡೋದ್ರಿಂದ ನಮಗೆ ಖರ್ಚು ಜಾಸ್ತಿ ಆಗ್ತದೆ. ಸಸ್ವಲ್ಪ ಕುಟುಂಬಕ್ಕೆ ಅವಶ್ಯ ಇರುವಂತಹ ಈ ತರ ಸಿರಿಧಾನ್ಯಗಳನ್ನ ಒಂದು ಅರ್ಧ ಚೀಲ ಅಥವಾ ಒಂದ್ ಚೀಲ, ಈಗ ನಾವು ಹೇಳ್ತೇವೆ ನವಣೆ ಇರ್ಬೋದು, ಸಾಮೆ ಇರ್ಬೋದು, ಹಾರಕ ಇರ್ಬೋದು, ಊದ್ಲ ಇರ್ಬೋದು, ಇವನ್ನು ಕೂಡ ಸ್ವಲ್ಪ ನಾವು ಬೆಳ್ಕೊಂಡು ದಿನನಿತ್ಯ ಒಂದಿಲ್ಲ ಒಂದ್ ರೀತಿ ನಾವು ಬಳಸೋದ್ರಿಂದ ಈ ತರ ನಮ್ಗೆ ಎಲ್ಲ ರೀತಿ ಪೋಷಕಾಂಶಗಳು ಕೂಡ ನಮ್ಗೆ ದೊರೀಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಜೀವನ ಶೈಲಿ ಆಧಾರಿತ ರೋಗಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಥವಾ ಆಲ್ರೆಡಿ ಇತ್ತು ಅಂತಂದ್ರೆ ನಿಯಂತ್ರಣ ಮಾಡ್ಕೊಡ್ಬಹುದು ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಈ ಪೌಷ್ಟಿಕ ತೋಟ ಆಹಾರ ಆರೋಗ್ಯ ಮತ್ತು ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತೀರಿ? ಇವತ್ತು ಪೌಷ್ಟಿಕ ತೋಟ ಮಾಡಿ ದಿನನಿತ್ಯ ನಾವು ಸಮತೋಲನ ಹಾಗೂ ಪೌಷ್ಟಿಕ ಭರಿತ ಆಹಾರವನ್ನು ಸೇವಿಸೋದ್ರಿಂದ ಉತ್ತಮ ಆರೋಗ್ಯವನ್ನು ನಾವು ಹೊಂದಬಹುದ್ರಿ. ಜೊತೆಗೆ ಈಗ ತಾವೇ ತೋಟದಲ್ಲಿ ಬೆಳೆಯೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಆಗ್ತದೆ, ಇನ್ನೊಂದು ದೈಹಿಕ ವ್ಯಾಯಾಮ ಕೂಡ ಸಿಗ್ತದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಇವತ್ತು ಪೌಷ್ಟಿಕ ತೋಟವನ್ನು ನಾವು ರಾಸಾಯನಿಕ ಮುಕ್ತ ಮಾಡೋದ್ರಿಂದ ರಾಸಾಯನಿಕ ಮುಕ್ತ ಆಹಾರದ ಸೇವನೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ನಮಗೆ ರಾಸಾಯನಿಕ ಯುಕ್ತ ಆಹಾರವನ್ನ ತಿನ್ನೋದ್ರಿಂದ ಏನು ಕಾಯಿಲೆಗಳು ನಮಗೆ ಬರ್ತಾವ ಅಂತ ಒಂದು ಕಾಯಿಲೆಗಳನ್ನ ನಾವು ಕಡಿಮೆ ಮಾಡಬಹುದು, ತಡೆಗಟ್ಟಬಹುದು ಅಂತೇಳಿ. ಇನ್ನು ದಿನನಿತ್ಯ ಈ ಸೊಪ್ಪಿನ ತರಕಾರಿ ಮತ್ತು ಹಣ್ಣುಗಳನ್ನ ಸೇವಿಸೋದ್ರಿಂದ ಪೌಷ್ಟಿಕತೆ ಪ್ರಮಾಣವನ್ನ ಸಾಕಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಇನ್ನು ಪೌಷ್ಟಿಕ ತೋಟ ಮಾಡೋದ್ರಿಂದ ಸುತ್ತಮುತ್ತಲಿನ ಪರಿಸರವನ್ನ ನಾವು ಸ್ವಚ್ಛವಾಗಿಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಆಯ್ದಂತಹ ದತ್ತು ಗ್ರಾಮಗಳಲ್ಲಿ ಈ ಪೌಷ್ಟಿಕ ತೋಟದ ನಿರ್ಮಾಣ ಕುರಿತು, ಪೌಷ್ಟಿಕ ತೋಟದ ಆಹಾರ ಕುರಿತು ನಾವು ತರಬೇತಿಗಳನ್ನ ಮತ್ತು ಪ್ರಾತ್ಯಕ್ಷಿಕೆಗಳನ್ನ ಏರ್ಪಡಿಸ್ತಾ ಇದ್ದೀವಿ. ಒಳ್ಳೆಯದು ಡಾಕ್ಟರ್ ಸುಧಾ ಮಂಕಣಿ ಅವರೇ, ತಾವು ಇಲ್ಲಿವರೆಗೆ ಪೌಷ್ಟಿಕ ತೋಟ ಅಂದ್ರೆ ಏನು, ಪೌಷ್ಟಿಕ ತೋಟವನ್ನ ಯಾವ ರೀತಿ ರಚನೆ ಮಾಡಬೇಕು ಮತ್ತೆ ಇದರ ಮಹತ್ವ ಏನೇನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪೌಷ್ಟಿಕ ತೋಟ ಕುರಿತು ಡಾಕ್ಟರ್ ಸುಧಾ ಮಂಗಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಕೃಷಿ ವಾರ್ತೆ. ಮೊಲ ಅತಿ ಸಣ್ಣ ಸಸ್ತನಿ ಪ್ರಾಣಿ, ಮುದ್ದಾದ ಮತ್ತು ಸ್ವಚ್ಛವಾದ ಪ್ರಾಣಿ, ಅಲ್ಲದೆ ಬೇಗನೆ ಪ್ರಾಯಕ್ಕೆ ಬರುತ್ತವೆ. ಕಡಿಮೆ ಗರ್ಭಾವಧಿ, ತೀವ್ರ ಸಂತಾನ ಅಭಿವೃದ್ಧಿ ಮತ್ತು ಎಲ್ಲ ಹವಾಮಾನಕ್ಕೂ ಹೊಂದಿಕೊಳ್ಳುವ ವಿಶೇಷ ಗುಣವಿರುತ್ತವೆ ಇವಕ್ಕೆ. ಮೊಲಗಳನ್ನು ಕೃಷಿಯಲ್ಲಿ ಉಪಕಸುಬಾಗಿ ಅಲ್ಲದೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕೂಡ ಸಾಕಾಣಿಕೆ ಮಾಡಬಹುದು. ಮೊಲ ಕಡಿಮೆ ಖರ್ಚಿನ ಆಹಾರ ಸೇವಿಸಿ ಅದನ್ನು ಸಮರ್ಥವಾಗಿ ಪರಿವರ್ತಿಸಿ ಶೀಘ್ರವಾಗಿ ಬೆಳೆಯಬಲ್ಲದು.

ಗಡಿಗೆ ಕಾಲದ ಇಟ್ಟೆ